ಅದನ್ನು ಸಂಪೂರ್ಣವಾಗಿ ನಾನು ತೆಗೆದುಹಾಕಲ್ಲ. ಒಂದು ಕಡೆ ಎಲ್ಲೋ ಒಂದು 10 ಗಿಡ 15 ಗಿಡ ಈ ಥರ ಇಟ್ಕೊಂಡಿರ್ತೀನಿ, ಬೇಕಾಗತ್ತೆ ಯಾವಾಗಲಾದರೂ ಅಂತ, ಈ ವೆರೈಟಿ ಪರ್ಪಸ್ಗೋಸ್ಕರ ಅಥವಾ ಯಾವಾಗಲಾದ್ರೂ ನಮಗೆ ಬೇಕಾಗತ್ತೆ ಅಂತೇಳಿ ಅದನ್ನು ತುಂಬ ಕೃಷಿ ಮಾಡಿಲ್ಲ ಅಂದರೆ ಒಂದು ಸೈಡಿಗೆ ಹಾಗೆ ಬಿಟ್ಟಿರ್ತೀನಿ. ಅದು ಈ ಪಾಲಕ್ ಕುಡಿಯನ್ನ ತಳಿನೂ ಹಾಗೆ ಸ್ವಲ್ಪ ಒಂದು 10 ಗಿಡ ಇಟ್ಕೊಂಡಿದ್ದೆ. ಯಾಕೆ ಈ 3 ತಳಿನೂ ಹಾಕಿದೆ ಅಂದರೆ, ನಮ್ಮ ತೋಟಕ್ಕೆ ವಿಸಿಟರ್ಸ್ ತುಂಬ ಬರ್ತಾರೆ, ಎವ್ರಿ ಡೇ ಬರ್ತಾರೆ. ವರ್ಷಕ್ಕೆ ಏನು ಕಡಿಮೆ ಅಂದರೂ 1,000-2,000 ಜನ ಈ ಥರ ವಿಸಿಟ್ ಮಾಡ್ತಾರೆ ನಮ್ಮ ತೋಟಕ್ಕೆ. ಆಲ್ಮೋಸ್ಟ್ ಎವ್ರಿ ಡೇ ನಮಗೆ ವಿಸಿಟರ್ಸ್ ಇರ್ತಾರೆ ಈ ಕೃಷಿ ನೋಡೋದಕ್ಕೆ. ಆ ಬರೋರಿಗೆ ಈಗೇನಾಗುತ್ತೆ, ನಾನು ಬರೀ ನೆಲ್ಯಾಣಿ ಹಾಕಿದರೆ ಸರ್ ನಾನು SKP-14 ಹಾಕಬೇಕು ಹೇಗೆ ಅಂತ ಕೇಳ್ತಾರೆ, ಅಥವಾ ನಾನು SKP-14 ಹಾಕಿದರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹೇಗೆ ಅಂತ ಕೇಳ್ತಾರೆ. ಆ ವಿವರ್ಸ್ ಹೇಳ್ಬೋದು. ಅದೇ ನಾವು ನೋಡಿ ಒಂದೇ ಥರ ಬೇಸಾಯ ಮಾಡಿದ್ದೀವಿ, ಒಂದೇ ಫೀಲ್ಡಲ್ಲಿದೆ. ಈಗ ನೀವೇ ನೋಡಿದ್ರಿ, 3 ಗಿಡನೂ ನಾನು ಹಾಕಿದ್ದೀನಿ, ನೆಲ್ಯಾಣಿ ಗ್ರೀನ್ ಗೋಲ್ಡ್, SKP-14, ಪಾಲಕ್ ಕೊಡಿ. ಈ 3ಕ್ಕೂ ವ್ಯತ್ಯಾಸಗಳನ್ನು ಅಲ್ಲೇ ಅದೇ ಫೀಲ್ಡಲ್ಲಿ ಅವರು ನೋಡ್ಕೋಬೋದು. ಅದಕ್ಕೋಸ್ಕರ ನಾನು ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದು ಇನ್ನೊಂದು ಹೇಳಬೇಕಂದ್ರೆ ನಿಮಗೆ, ನಾನು ಯಾವುದೇ ಗಿಡನ ನಾನು ಸಂಪೂರ್ಣ ತೆಗೆದಾಕಲ್ಲ ಅನ್ನೋದಕ್ಕೆ, ಒಂದು 15 ವರ್ಷದಿಂದ ನಾನು ಸ್ವಲ್ಪ ವೆನಿಲಾ ಹಾಕಿದ್ದೆ. ಅದು ಮಾರ್ಕೆಟ್ 1-2 ವರ್ಷ ಇದ್ದು ಅದು ಹೋಯ್ತು, ಮಾರ್ಕೆಟೇ ಯಾರು ಕೊಳ್ಳೋರೇ ಸಿಗಲಿಲ್ಲ ಅಂತೇಳಿ. ಆದರೂ ಸಹ ಇವತ್ತು ನನ್ನ ಹತ್ರ ಒಂದು 20-25 ಗಿಡ, ಅದೇನು ಕೃಷಿ ಮಾಡೋಕೆ ಹೋಗಲ್ಲ, ಯಾವುದೋ ಒಂದು ಸೈಡಲ್ಲಿ ಒಂದು ಮರದಲ್ಲಿ ಅಥವಾ ಹಾಲ್ವಣದಲ್ಲಿ ಹಾಕಿ ಬಿಟ್ಟಿದ್ದೀನಿ. ಎನಿ ಟೈಮ್ ಅದರಿಂದ ನಾನು ಕಟ್ ಮಾಡಿ ತಗೊಂಡು ನಾನು ಗಿಡನ ಬೆಳೆಸ್ಕೋಬೋದು. ಹಾಗಾಗಿ ನಮಗೆ ಇದನ್ನೆಲ್ಲ ಈ ಥರದ್ದು ನಾನು ಅಳವಡಿಸ್ಕೋತೀನಿ. ಇದರಲ್ಲಿ ಮುಖ್ಯವಾದ ಒಂದು ನಾನು ಇದು ಹೇಳಲೇಬೇಕು, ಇದೊಂದು ಮೆಸೇಜ್ ಅಂತಲೇ ನಾನು ಹೇಳ್ತೀನಿ. ಈ ನೆಲ್ಯಾಣಿ ಗ್ರೀನ್ ಗೋಲ್ಡನ್ನು ಸೀಡ್ಸಿಂದ ಮಾಡಿದ್ದನ್ನು ನಾವು ಗಿಡ ನೆಡಬಾರ್ದು. ಈ SKP-14 ಇತರೆ ವೆರೈಟಿ ಏನಿದೆ ನಮ್ಮ ಲೋಕಲ್ಲು, ಅದನ್ನು ಕಂದೂ ನಾಟಿ ಮಾಡ್ಬೋದು, ಬೀಜದಿಂದನೂ ನಾವು ಸಸಿ ಮಾಡಿಕೊಂಡು ನಾಟಿ ಮಾಡ್ಬೋದು. ನೆಲ್ಯಾಣಿ ಗ್ರೀನ್ ಗೋಲ್ಡ್ ಮಾತ್ರ ಏನು ಇದೆ, ಕಂದು ಇದೆ, ಕಂದನ್ನೇ ನಾಟಿ ಮಾಡಬೇಕು. ಅಂದರೆ ಸಕ್ಕರ್ ಏನಿದೆ ಅದನ್ನೇ ನಾವು ನಾಟಿ ಮಾಡಬೇಕು. ಕಾರಣ ಏನಂತ ಅಂದರೆ, ಅದು ಕ್ರಾಸ್ ಪಾಲಿನೇಷನ್ ಆಗಿರೋದ್ರಿಂದ ಅದರಲ್ಲಿ ವೇರಿಯೇಷನ್ಸ್ ಬರುತ್ತೆ. ಈಗ ಒಂದು ಸೀಡ್ಸಿಂದ ನಾವು ಮಾಡಿ ಹಾಕಿದಾಗ 30% ನಮಗೆ ಈಲ್ಡ್ ಕಡಿಮೆ ಆಗುತ್ತೆ, ಅಥವಾ ಕೆಲವು ಗಿಡದಲ್ಲಿ ಬರೀ ಗಿಡ ಬೆಳೆಯುತ್ತೆ ಫಸಲೇ ಬರಲ್ಲ. ಹಾಗಾಗಿ ಅದನ್ನು ವಿಜ್ಞಾನಿಗಳೇ ಹೇಳಿದ್ದು, ಅದನ್ನು ಮಾಡಬೇಡಿ ಅಂತ ಹೇಳಿದರು. ಈ ಕೆಲವರು ಗೊತ್ತಿಲ್ಲದಲ್ಲೇ ಅದರಲ್ಲೇ ತಗೊಂಡು ಈಗ ಕಂದಿಗೆ 100 ರೂಪಾಯಿ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಈ ಸೀಡ್ಸ್ ಸೆಲ್ ಮಾಡೋದಕ್ಕೆ 25-30 ರೂಪಾಯಿಗೆ ಸಿಗ್ತಾ ಇದೆ ಅಂತ ಅದನ್ನು ತಗೊಂಡೋಗಿ ನಷ್ಟಕ್ಕೊಳಗಾಗ್ತಾರೆ. ಆಮೇಲೆ ನಾವು ಕಂದನ್ನು ಆಯ್ಕೆ ಮಾಡುವಾಗ ಹೈಲ್ಡ್ ಇರೋ ಅಂತ ಬುಡದಲ್ಲೇ ನಾವು ಕಂದಗಳನ್ನು ತಗೊಂಡು ನಾಟಿ ಮಾಡೋದ್ರಿಂದ SS ಜಾಸ್ತಿ ಇರುತ್ತೆ. ಮತ್ತು ಟಿಶ್ಯೂ ಕಲ್ಚರ್ ಪ್ಲಾಂಟನ್ನು ನೆಲ್ಯಾಣಿ ಈ ಥರ ಸಿಕ್ಕರೆ ಟಿಶ್ಯೂ ಕಲ್ಚರ್ ಪ್ಲಾಂಟನ್ನು ಹಾಕ್ಬೋದು, ಅದು ಇನ್ನೂ ಉತ್ತಮ. ಹಾಗಾಗಿ ಇದೊಂದು ಏನು ಬ್ಯಾಸ್ಕೆಟಲ್ಲಿ ಮಾಡಿರ್ತಾರೆ, ಸೀಡಿಂದ ಮಾಡಿರ್ತಾರೆ, ಅದನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಅದು ಹಾಕಬೇಡಿ, ನಿಮಗೆ ಅದರಲ್ಲಿ SS ಸಿಗಲ್ಲ, ಸ್ವಲ್ಪ ತೊಂದರೆಗೆ ಸಿಗಾಕೋಬೇಕಾಗುತ್ತೆ. ಇದೊಂದು ಮುಖ್ಯವಾದ ಮೆಸೇಜ್ ಏಲಕ್ಕಿನಲ್ಲಿ. ಏಲಕ್ಕಿ ಬೆಳೆಯಲ್ಲಿ ನಮ್ಮ ಕೃಷಿಕರು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಪ್ಪ ಅಂತ ಹೇಳಿದರೆ, ಹೆಚ್ಚು ಸಾವಯವ ಪದಾರ್ಥಗಳನ್ನು ಬಳಕೆ ಮಾಡಬೇಕು ಅನ್ನುವಂಥದ್ದು. ವಿಜ್ಞಾನಿಗಳು ಕೂಡ ಅದನ್ನು ಶಿಫಾರಸು ಮಾಡ್ತಾರೆ. ನೀವು ರಾಸಾಯನಿಕಗಳನ್ನು ಕೂಡ ಬಳಕೆ ಮಾಡಿ, ಆದರೆ ಎಷ್ಟು ನೀವು ಈ ಸಾವಯವ ಪದಾರ್ಥಗಳು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಆಗ್ಬೋದು, ಜೈವಿಕ ಗೊಬ್ಬರ ಆಗ್ಬೋದು, ಇದನ್ನು ಬಳಕೆ ಮಾಡ್ತಿರೋ ಅಷ್ಟು ನಿಮ್ಮ ಇಳುವರಿ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ಶಿಫಾರಸು ಮಾಡ್ತಾರೆ. ನಮ್ಮ ಕೇರಳದ ರೈತರಿಗೂ ಕರ್ನಾಟಕದ ರೈತರಿಗೂ ಇರುವಂಥ ಮುಖ್ಯವಾದಂಥ ವ್ಯತ್ಯಾಸ ಇದೇನೆ. ಅಲ್ಲಿ ಹೆಚ್ಚು ಸಾವಯವ ಪದಾರ್ಥಗಳನ್ನು ಬಳಕೆ ಮಾಡ್ತಾರೆ, ನಮ್ಮಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು. ನೀವು ಏನು ಸಾವಯವ ಪದಾರ್ಥಗಳನ್ನು ಬಳಕೆಯನ್ನು ಮಾಡ್ತಾ ಇದ್ದೀರೋ ಅದನ್ನು ಇನ್ನೊಂದಷ್ಟು ವ್ಯಾಲ್ಯೂ ಅಡಿಷನ್ ಮಾಡಿ ನೀವು ಬಳಕೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದಷ್ಟು ಅದನ್ನು ಹೆಚ್ಚು ಉತ್ಕೃಷ್ಟ ಗುಣಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಬಳಕೆಯನ್ನು ಮಾಡ್ತಾ ಇದ್ದೀರಿ. ಈ ಕಾಂಪೋಸ್ಟ್ ಗೊಬ್ಬರದ ಗುಣಮಟ್ಟವನ್ನು ಹೇಗೆಲ್ಲ ವೃದ್ಧಿಯನ್ನು ಮಾಡ್ತಾ ಇದ್ದೀರಾ, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸ್ಕೊಡಿ. ಯಾವ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಏಲಕ್ಕಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ತಾವು ನೀಡ್ತಾ ಇದ್ದೀರಾ, ಅದರ ಬಗ್ಗೆ ಹೇಳಿ. ಕಾಂಪೋಸ್ಟು ಏಲಕ್ಕಿನಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅಂತೇಳಿ ಆಗಲೇ ಮಾತಾಡಿದ್ವಿ ನಾವು. ನೀವು ಇದನ್ನು ನಾವು ಕಾಂಪೋಸ್ಟನ್ನು ಹೊರಗಡೆ ತೊಗೊಬಂದರೆ ತುಂಬ ದುಬಾರಿ ಆಗುತ್ತೆ, ಮತ್ತು ಅದು ಗುಣಮಟ್ಟ ಹೇಗಿದೆ ಅಂತ ಗೊತ್ತಿಲ್ಲ. ಮೂಲ ಪದಾರ್ಥ ಯಾವುದನ್ನು ಹೆಚ್ಚು ಸೇರಿಸಿದ್ದಾರೆ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಸಗಣಿ ಗೊಬ್ಬರ ತುಂಬ ಶ್ರೇಷ್ಠವಾದ್ದು. ಈ ಕಾಂಪೋಸ್ಟ್ ಅಂದ್ಕೂಡಲೇ ಅದರಲ್ಲಿ ಸಗಣಿ ಗೊಬ್ಬರದಷ್ಟು ಶ್ರೇಷ್ಠವಾದ್ದು ಇನ್ನೊಂದು ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು. ಸಗಣಿ ಗೊಬ್ಬರನ 70% ನಾನು ತಗೋತೀನಿ. ಒಂದು 10-15% ಅಥವಾ ಅಪ್ ಟು 20% ವರೆಗೂ ನಮ್ಮದು ಕಾಪಿ ಹಸ್ಕು, ಕಾಪಿ ಸಿಪ್ಪೆ ಇರುತ್ತಲ್ಲ ಸರ್, ನಮ್ಮ ತೋಟದಲ್ಲೇ ಪಲ್ಪ್ ಮಾಡಿದ್ದು ಸಿಗುತ್ತೆ ಹೇಳುವಾಗಿ, ಅದನ್ನು ಸೇರಿಸ್ಕೋತೀನಿ. ಅದರ ಜೊತೆಗೆ ತೆಂಗಿನ ಹೊಟ್ಟು ಒಂದು 10% ಸೇರಿಸ್ಕೋತೀನಿ. ಮತ್ತು ಇನ್ನು ಉಳಿದಂತೆ ನಮ್ಮ ಟಾಪ್ ಸಾಯಿಲ್ ಮಣ್ಣು ಅದನ್ನು ಸೇರಿಸ್ಕೊ, ಒಂದಷ್ಟು ನಮ್ಮ ಗ್ಲಿರಿಸಿಡಿ ಅದು ತುಂಬ ಹಾಕಿರೋದ್ರಿಂದ ಅದರದ್ದು ಸೊಪ್ಪು ಅದೇನೋ ಬೇಕೇ ಬೇಕು ಅಂತಲ್ಲ, ಸೇರಿಸ್ಕೊಂಡಾಗ ಇನ್ನಷ್ಟು ಚೆನ್ನಾಗುತ್ತೆ. ಒಂದಷ್ಟು ವೇಸ್ಟು ಏನೇನು ಅಲ್ಲಿ ತರಗು ಇದೆಲ್ಲ ಸೇರಿ ಅದೊಂದಷ್ಟು ಸೇರಿಸ್ಕೊಂಡು ನಾವು ಅದನ್ನು ಕಾಂಪೋಸ್ಟ್ ಆಗಿ ಮಾಡ್ಕೋತೀವಿ. ಒಂದು ಎರಡು ತಿಂಗಳು ಅದನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಟು ಅದಕ್ಕೆ ಮತ್ತೆ ನಾವು ಟ್ರೈಕೋಡರ್ಮಾ, ಸೂಡಮನಸ್, ಆಕ್ಟಿನಾ ಬ್ಯಾಕ್ಟೀರಿಯಾ ಕೆಲವು ಬ್ಯಾಕ್ಟೀರಿಯಾಗಳನ್ನ ಅದಕ್ಕೆ ಬಿಡ್ತೀನಿ, ಮತ್ತೆ ಎರೆಹುಳುಗಳನ್ನು ಬಿಡ್ತೀನಿ. ಆ ರಾಶಿಗೆನೆ ನಾವು ಎರೆಹುಳನ್ನು ಬಿಡ್ತೀವಿ, ಎರೆ ಗೊಬ್ಬರನು ನಾವು ತಯಾರು ಮಾಡ್ಕೋತೇವಿ, ತೊಟ್ಟಿನಲ್ಲಿದೆ. ಅಲ್ಲಿರೋ ಹುಳುಗಳನ್ನು ತಂದು ಈ ಏನು ದೊಡ್ಡ ರಾಶಿ ಇರುತ್ತೆ ಆ ರಾಶಿಗೆಲ್ಲ ಬಿಡ್ತೀವಿ. ಅಂದರೆ ದೊಡ್ಡ ಪ್ರಮಾಣದಲ್ಲೇ ನಾವು ಕಾಂಪೋಸ್ಟ್ನ ತಯಾರು ಮಾಡ್ಕೋತೀವಿ. ಹೆಂಗೆ ಹೇಳ್ಬೋದು ಅಂದರೆ ಲಾರಿ ಲೋಡಲ್ಲಿ ಒಂದು 40-50 ಲಾರಿ ಲೋಡಷ್ಟು ಕಾಂಪೋಸ್ಟನ್ನು ಪ್ರತಿ ವರ್ಷ ನಾನು ತಯಾರು ಮಾಡ್ಕೋತೀನಿ. ಆವಾಗ ನಮಗೆ ಅದನ್ನು ಹೇಗೆ ಮಿಕ್ಸ್ ಮಾಡಬೇಕು, ಬಿಸಿಲಿದ್ದಾಗ ನಾವು ಅದ್ರ ಮೇಲೆ ಬರೀ ಸೊಪ್ಪು ತೆಂಗಿನ ಗರಿ ಎಲ್ಲ ಮುಚ್ಚಿ ಸೂರ್ಯನ ಇದರಿಂದ ರಕ್ಷಿಸ್ತೀವಿ, ಮತ್ತು ಅದೇ ಥರ ಮಳೆಗಾಲದಲ್ಲಿ ತುಂಬ ನೀರು ಅದರಲ್ಲಿ ಸೇರಬಾರ್ದು ಅಂತ ಅದ್ರ ಮೇಲೆ ಟಾರ್ಪಲ್ ಅಥವಾ ಪ್ಲಾಸ್ಟಿಕ್ ಹೊದಿಕೆನ ಹಾಕಿ ಆ ಗೊಬ್ಬರ ಸಂರಕ್ಷಣೆ ಮಾಡ್ತೀವಿ. ಅದನ್ನು ಅದು ಪುಡಿ ಪುಡಿ ಆಗಿರಬೇಕು. ಹೆಂಗೆ ಅಂದರೆ ನಾವು ಹಾಕುವಾಗ ಈ ಟೀ ಪುಡಿ ಇರುತ್ತಲ್ಲ ಆ ಥರ ಆಗುತ್ತೆ, ಪುಡಿ ಪುಡಿ ಆದಾಗ ಅದು ಹಾಕೋದಕ್ಕೆ ಯೋಗ್ಯವಾಗಿದೆ ಅಂತ. ಅದಕ್ಕೆ ಒಂದು 8-10 ಬೇಕಾಗುತ್ತೆ. ನಾವು ಇದನ್ನು ಹಾಕುವಾಗ ನಾನು ಹೇಳಿದೆ ಏಲಕ್ಕಿ ಹಾಕುವಾಗ ಫಸ್ಟೇ ನಾವು ನಾಟಿ ಮಾಡುವಾಗಲೇ ಹಾಕೋಬೇಕು. ಅದಾದಮೇಲೆ 1 ಆದಮೇಲೆ ಏಪ್ರಿಲ್ ಮೇ ತಿಂಗಳು ರೈಟ್ ಟೈಮ್ ಮತ್ತೆ ಅದ್ರ ಬುಡಕ್ಕೆ ನಾವು ಹಾಕಬೇಕಾಗತ್ತೆ. ಮೊದಲು ನನಗೆ ಸ್ವಲ್ಪ ಹಾಕೋದಕ್ಕೆ ಕಷ್ಟ ಆಯಿತು, ಯಾಕೆಂದರೆ ತುಂಬ ಗರಿಗಳು ಬಂದಿತ್ತು, ತುಂಬ ಶ್ರಮ ಆಯಿತು. ನಾವು ಬಡ್ಡೆಗೆ ಗುಡ್ಡೆ ಹಾಕೊಂಡು ಗರಿಗಳನ್ನು ಎತ್ತಿಟ್ಕೊಂಡು ಅದರ ಸುತ್ತ ನಾವು ಕೈಲೇ ಪ್ರತಿ ಪ್ಲಾಂಟ್ಗೂ ತಳ್ಳಿ ಹದನಾಗಿ ಎಲ್ಲ ಸಮವಾಗಿ ಹರಡಿದ್ದೀವಿ. ರಾಶಿ ರಾಶಿ ಹಾಕಬಾರ್ದು. ಆ ಥರ ಹಾಕಿದ್ವಿ, ಅದು ತುಂಬ ಅನುಕೂಲ ಆಯಿತು ನಮಗೆ ಆ್ಯಕ್ಚುಲ್ ಆಗಿ ಅದೇ ಆ ಕಾಂಪೋಸ್ಟ್ ಬಳಕೆಯಿಂದ. ಟ್ರೈಕೋಡರ್ಮಾ, ಸೂಡಮನಸ್ ಇದೆಲ್ಲ ತುಂಬ ಮುಖ್ಯ ಪಾತ್ರ ವಹಿಸುತ್ತೆ ಏಲಕ್ಕಿನಲ್ಲಿ. ವಿಪರೀತ ಮಳೆ ಹೋದಾಗ ಅಥವಾ ಕೊಳೆ ರೋಗ ಕಾಣಿಸ್ಕಂತು ಅಂದಾಗ ನಾವು ಅದನ್ನೇ ಕಾಯ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಆವಾಗ ನಾವು COC ನಾವು ಡ್ರಂಚ್ ಮಾಡಬೇಕಾಗತ್ತೆ, ಬೋರ್ಡೋ ಸ್ಪ್ರೇ ಮಾಡಬೇಕಾಗತ್ತೆ, ಇನ್ನೂ ಮಿತಿ ಮೀರ್ತು ಅಂದಾಗ ನಾವು ಮೆಟ್ಲಾಕ್ಸೆಲ್ ಮ್ಯಾಂಕೋಸೆಪನ್ನು ಡ್ರಂಚ್ ಮಾಡಬೇಕಾಗತ್ತೆ. ನಾನು ಆ್ಯಕ್ಚುಲ್ ಆಗಿ ನಾನು ಇನ್ನೂ ಆ ಥರದ ಔಷಧಿಗಳನ್ನು ಯಾವುದೂ ಬಳಸಿಲ್ಲ. ನಮಗೆ ರೋಗ ಎಲ್ಲ ಕಂಟ್ರೋಲಲ್ಲಿ ಇರೋದ್ರಿಂದ ಏನೂ ತೊಂದರೆ ಆಗಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನು ಎಷ್ಟು ಪ್ರಮಾಣದಲ್ಲಿ ಮತ್ತು ಯಾವಾಗ ಬಳಕೆಯನ್ನು ಏಲಕ್ಕಿಗೆ ಮಾಡಬೇಕಾಗತ್ತೆ? ರಾಸಾಯನಿಕ ಗೊಬ್ಬರಗಳದ್ದು ನಾವು ಸಪೋರ್ಟ್ ಇಲ್ಲದಲ್ಲೇ ತುಂಬ ಲಾಭದಾಯಕವಾಗಿ ಬೆಳೆಯೋಕ್ಕಾಗಲ್ಲ. ನಾವು ಮೊದಲಿಗೆ 94 ಗೊಬ್ಬರನ ಒಂದು ಫಸ್ಟ್ ಹಾಕಿದಾಗ ಒಂದು ಗಿಡಕ್ಕೆ 50-100 ಅಥವಾ 75-100 ಪ್ರಮಾಣದಲ್ಲಿ ನಾವು ಅದ್ರ ಬುಡಕ್ಕೆ ನಾವು ಕೊಟ್ವಿ. ಅದಾದಮೇಲೆ ಎರಡನೇದು DAP ಮಿಕ್ಸ್ ಕೊಟ್ವಿ. ಅದಾದಮೇಲೆ 20-20 ಪೊಟ್ಯಾಶ್ ಮೊದಲನೇ ವರ್ಷ. ಮತ್ತು ಈ ವರ್ಷ ನಾನು ಮೇ ತಿಂಗಳಿಂದ ಸ್ಟಾರ್ಟ್ ಮಾಡಿದೆ ಗೊಬ್ಬರ ಕೊಡೋಕ್ಕೆ, ಏಪ್ರಿಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತೆ ವಾಪಸ್ 94 ಸಂಪೂರ್ಣ 250 ತುಂಬ ದೊಡ್ಡ ಗಾತ್ರದಲ್ಲಿ ಬಂದಿದ್ದೇವೆ. ಒಂದು 13-14 ಅಡಿ ಹೋಗಿದ್ದೇವೆ ಆಗಲೇ 20 ನಮಗೆ. ಸಾಮಾನ್ಯವಾಗಿ ಆವರೇಜ್ ಒಂದು 10 ಅಂತ ಇಟ್ಕೋಬೋದು, ಕೆಲವೆಲ್ಲ 14 ಹೋಗಿದ್ದಾವೆ. ಆವರೇಜ್ 10 ಅಂತ ಹೇಳಿದ್ರೆ ಅದು ಗಿಡದ ಟಿಲ್ಲರ್ಸ್ ಏನು ಕಂದು ತುಂಬ ಇದ್ದಾವೆ. ಒಂದೊಂದು ಬುಡದಲ್ಲಿ 30-40-50 ಕಂದು ಇರೋದ್ರಿಂದ ನಮಗೆ ಗೊಬ್ಬರದ ಪ್ರಮಾಣನೂ ಜಾಸ್ತಿ ಬೇಕಾಗುತ್ತೆ. 250-300 ಬುಡದ ಸುತ್ತನೂ ನಾವು 94 ಕೊಟ್ಟಿದ್ದೆ ಫಸ್ಟ್ ರೌಂಡು. ಸೆಕೆಂಡ್ ರೌಂಡು 20-20-0-13 ಮೂರು ಬ್ಯಾಗಿಗೆ ಒಂದು ಬ್ಯಾಗ್ ಪೊಟ್ಯಾಷನ್ನ ಸೇರಿಸಿ ಅಗೇನ್ 250-300 ಗೊಬ್ಬರ ಕೊಟ್ಟೆ. ಅದಾದಮೇಲೆ KMAG ಅಂತೇಳಿ ಒಂದು ಗೊಬ್ಬರ ಇದೆ, ಅದರಲ್ಲಿ 22% ಪೊಟ್ಯಾಶ್ ಇದೆ, ಮತ್ತು ಸಲ್ಫರ್ ಇದೆ 20%, 18% ಮೆಗ್ನೀಷಿಯಂ ಇದೆ. ಇದನ್ನು ನಾನು ಒಂದು 300 ಕೊಟ್ಟಿದ್ದೀನಿ. ಇದರದ್ದು ವಿಶೇಷತೆ ಏನಂದರೆ ಇದು ನ್ಯಾಚುರಲ್ ಸೋರ್ಸು, ಗಿಡಕ್ಕೇನು ಅಷ್ಟೊಂದು ಹಾನಿ ಮಾಡಲ್ಲ, ಮತ್ತು ಒಳ್ಳೆ ನ್ಯೂಟ್ರಿಯೆಂಟ್ ಇದು. ಇದನ್ನು ಕೊಟ್ಟೆ. ಇದನ್ನು ಕೊಟ್ಟಮೇಲೆ ಕಾಯ್ದು ಸೈಜ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸ್ಪ್ರೇ ರೂಪದಲ್ಲಿ ಒಂದು Bio-20 ಅಂತೇಳಿ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಇದೆ ವಿತ್ NPK 20 ಪ್ಲಸ್ 9 ತರಹದ ನ್ಯೂಟ್ರಿಯೆಂಟ್ಗಳು. ಇದನ್ನು ನಾನು 1 ಸ್ಪ್ರೇ ಮಾಡಿದ್ದೀನಿ. ಹೀಗಾಗಿ ನಾವು ಎಲ್ಲನೂ ನಾವು ಪ್ರತಿಯೊಂದು ಏನೇನು ನ್ಯೂಟ್ರಿಯೆಂಟ್ ಬೇಕು ಅದನ್ನು ಕೊಟ್ಟಿನಿ. ಮತ್ತು 1 ಕ್ಯಾಲ್ಸಿಯಂ ನೈಟ್ರೇಟ್, ಯಾರ ಫರ್ಟಿಲೈಸರ್ದು ಕ್ಯಾಲ್ಸಿಯಂ ನೈಟ್ರೇಟ್ ನಾನು ಕೊಟ್ಟಿದ್ದೀನಿ. ಅದರಲ್ಲಿ ಏನೇನಿರುತ್ತೆ ಅಂದರೆ ನೈಟ್ರೇಟ್ ಫಾರ್ಮಲಿ ನೈಟ್ರೋಜನ್ನು ಮತ್ತು ಬೋರಾನು ಮತ್ತು ಕ್ಯಾಲ್ಸಿಯಂ. ಇದು ಇಷ್ಟು ಅಂದರೆ ಆಲ್ಮೋಸ್ಟ್ ಎಲ್ಲ ನ್ಯೂಟ್ರಿಯೆಂಟು ಆ ಪ್ಲಾಂಟಿಗೆ ಸಿಗೋ ಥರ ನಾನು ನೋಡ್ಕೋತೀನಿ. ನಾವು ಮೊದಲೇನು ಮಾಡ್ತಾ ಇದ್ವಿ ಅಂತ ಅಂದರೆ ಬರೀ NPKಗೆ ಮಾತ್ರ ಮಹತ್ವ ಕೊಡಿ. ಈಗಲೂ ಎಷ್ಟೋ ಜನ ಬರೀ NPKನಲ್ಲೇ ಇದ್ದಾರೆ, ನೈಟ್ರೋಜನ್ನು, ಫಾಸ್ಫರಸ್ಸು ಮತ್ತು ಪೊಟ್ಯಾಶು. ಇದರಲ್ಲಿ ಏನಂದರೆ ಇದ್ರದ್ದು ನೆಕ್ಸ್ಟ್ ಏನಂತಂದರೆ ನಾವು ಯಾವುದ್ಯಾವ್ದಕ್ಕೆ ಪ್ರಯಾರಿಟಿ ಕೊಡಬೇಕು ಅನ್ನೋದು ತಿಳ್ಕೊಂಡಿಲ್ಲ. ಈಗ ನಾನು ಅದನ್ನು ಸ್ವಲ್ಪ ತಿಳ್ಕೊಂಡು, ಹಲವರು ಮಾಡ್ತಾ ಇದ್ದಾರೆ ಬಟ್ ಯಾಕೆ ನಮಗೆ ಕ್ರಾಪ್ ಬರ್ತಾ ಇದೆ ಅಂದರೆ ಯಾರು ಇದನ್ನೆಲ್ಲ ತಿಳ್ಕೊಂಡು ಬೆಳೆ ಬೆಳೀತಾ ಇದ್ದಾರೆ ಅವ್ರಿಗೆಲ್ಲನೂ ಒಂದು ಒಳ್ಳೆ ಇಳುವರಿ ನೋಡ್ತಾ ಇದ್ದಾರೆ ಅಥವಾ ಸದೃಢವಾದ ಗಿಡಗಳನ್ನು ಬೆಳೀತಾ ಇದ್ದಾರೆ. ಈಗ NPK ಆದಮೇಲೆ ಕ್ಯಾಲ್ಸಿಯಂ ಒಂದು ಮುಖ್ಯವಾದ ಒಂದು ನ್ಯೂಟ್ರಿಯೆಂಟು. ಕ್ಯಾಲ್ಸಿಯಂ ನಾವು ಒದಗಿಸ್ತಾ ಇಲ್ಲ. ಈಗ ಸಾಯ್ಲಿಗೆ ಸುಣ್ಣ ಹಾಕ್ತೀವಿ, ಅದು ಅಪ್ಟೇಕ್ ಆಗಲ್ಲ, ಸಾಯ್ಲಲ್ಲೇ ಫಿಕ್ಸ್ ಆಗುತ್ತೆ ಅಥವಾ ಯಾವತ್ತೇ ಆಗ್ಬೋದು, ಪ್ಲಾಂಟಿಗೆ ಸಿಗದೇ ಇರ್ಬೋದು, ಸಾಯ್ಲಲ್ಲೇ ಫಿಕ್ಸ್ ಆಗ್ಬೋದು. ಈಗ ನಾವು ಕ್ಯಾಲ್ಸಿಯಮ್ಮು ಸಿಗೋ ಥರ ನೋಡ್ಕೋತಾ ಇದ್ದೀವಿ. ಮತ್ತೆ ಅದ್ರ ನೆಕ್ಸ್ಟ್ ನಾವು ಇದು ಮೆಗ್ನೀಷಿಯಂ, ಮೆಗ್ನೀಷಿಯಂ ನಮಗೆ ಯಾವುದೋ ಗೊಬ್ಬರದಲ್ಲಿ ಸಿಗ್ತಾ ಇಲ್ಲ. ಆ ಮೆಗ್ನೀಷಿಯಂ ಈ ಕೆ ಮ್ಯಾಗನ್ನ ಗೊಬ್ಬರದ ಮುಖಾಂತರ ನಮಗೆ ಸಿಗ್ತಾ ಇದೆ. ಆಮೇಲೆ ಬೋರಾನು, ಜಿಂಕು, ಈ ಎಲ್ಲ ಪ್ರಮಾಣದಲ್ಲಿ ಎಷ್ಟೆಷ್ಟು ಬೇಕು, ಯಾವ್ಯಾವಾಗ ಕೊಡಬೇಕು ಅನ್ನೋದನ್ನು ನಾನು ತಿಳ್ಕೊಂಡು ಎಲ್ಲ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋದ್ರಿಂದ ಕಾಯಿ ಸೈಜ್ಗಳು ಚೆನ್ನಾಗಿರುತ್ತೆ, ಗಿಡದ ಆರೋಗ್ಯನೂ ಚೆನ್ನಾಗಿರುತ್ತೆ. ಸದೃಢವಾಗಿ ಗಿಡ ಇದ್ದಾಗ ಡಾಕ್ಟರ್ ವೇಣುಗೋಪಾಲ್ ಅವರು ಹೇಳ್ತಾ ಇದ್ರು, ನೀವು ಗಿಡನ ಎಲ್ಲಿವರೆಗೂ ಸದೃಢವಾಗಿ ಇಟ್ಕೋತೀರೋ ಅಲ್ಲಿವರೆಗೂ ನೀವು ಉತ್ತಮ ಬೆಳೆನ ತೆಗಿಬಹುದು ಅಂತ ಅದಕ್ಕೊಂದು ಉದಾಹರಣೆ ಕೊಡ್ತಾ ಇದ್ರು. ಕೇರಳದಲ್ಲೊಬ್ಬ ಬೆಳೆಗಾರ 17 ವರ್ಷದಿಂದ ಈ ಕ್ರಾಪನ್ನು ಒಂದೇ ಇದರಲ್ಲಿ ಮೇಂಟೈನ್ ಮಾಡ್ಕೊ ಬಂದಿದ್ದಾರಂತೆ. ಹೆಂಗೆ ಮಾಡಿದ್ರು 10-12 ಕ್ರಾಪ್ ತಗೋಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಏಲಕ್ಕಿಯನ್ನ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗುತ್ತಿಲ್ವಾ? ಇಲ್ಲ, ಬೆಳಿಬಹುದು ಸರ್. ಏನಾಗುತ್ತೆ, ನಮಗೆ ಅದಕ್ಕೆ ತಕ್ಷಣಕ್ಕೆ ಸಿಗಂತ ನ್ಯೂಟ್ರಿಯೆಂಟ್ಗಳನ್ನ ನಾವು ಕೊಡಬೇಕಾಗತ್ತೆ. ಈಗ ಜಿಂಕ್ ಅಥವಾ ಬೋರಾನ್ ಅಥವಾ ಮೆಗ್ನೀಷಿಯಂ ಅಥವಾ ಕ್ಯಾಲ್ಸಿಯಂ ಇವೆಲ್ಲವೂ ಕಾಂಪೋಸ್ಟಲ್ಲಿ ಸಗಣಿ ಸಣ್ಣ ಪ್ರಮಾಣದಲ್ಲಿ ಇರ್ತವೆ. ಆ ಪ್ಲ್ಯಾಂಟಿಗೆ ನಮಗೆ ಈ 20 ತಿಂಗಳ ಅಂತರದಲ್ಲೇ ಸಿಗಬೇಕು ಅಂತ ಅಂದಾಗ ಅಷ್ಟು ಫಾಸ್ಟಾಗಿ ಅಪ್ಟೇಕ್ ಆಗಲ್ಲ ಅವು. ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ನಾವು ಕಾಂಪೋಸ್ಟ್ ಕೊಡಬೇಕಾಗತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊಟ್ಟಾಗ ಈ ಕೆಲವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ಸಾವಯವ ಪದ್ಧತಿಯಲ್ಲಿ ಮಾಡಿದಾಗ ಖರ್ಚು ತುಂಬ ಕಮ್ಮಿ ಅಂತ ತಿಳ್ಕೊಂಡು, ಅದು ಯಾಕೆ ಆ ಥರ ತಿಳ್ಕೊಂಡಿದ್ದಾರ ಗೊತ್ತಿಲ್ಲ ನನಗೆ. ಒಂದು ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕೆ ನಾನು. ನೈಟ್ರೋಜನ್ ಕೊಡಬೇಕು ಸರ್ ಈಗ ಒಂದು ಪ್ಲ್ಯಾಂಟಿಗೆ, ಅದು ನೀವು ಕೆಮಿಕಲ್ ರೂಪದಲ್ಲಾರು ಕೊಡಿ ಅಥವಾ ಸಾವಯವ ರೂಪದಲ್ಲಾರು ಕೊಡಿ, ಸಗಣಿ ಗೊಬ್ಬರದ ರೂಪದಲ್ಲಾರು ಕೊಡಿ, ಅದಕ್ಕೆ ನೈಟ್ರೋಜನ್ ಬೆಳೆಯೋದಕ್ಕೆ ನೈಟ್ರೋಜನ್ ಬೇಕು. ನಾನು ಒಂದು ಬೊಕ್ಸೆ ಅಥವಾ ಒಂದು ಹಿಡಿ ತಗೋತೀನಿ ಸರ್ ನೈಟ್ರೋಜನ್ನು, ನಾನು ಒಂದು ಪ್ಲ್ಯಾಂಟಿಗೆ ಹಾಕ್ತೀನಿ ಅಂದರೆ ಯೂರಿಯಾ ಅಂತ ಇಟ್ಕೊಳ್ಳೋಣ, ಒಂದು ಗಿಡಕ್ಕೆ ಹಾಕ್ತೀನಿ, ಅದರದ್ದು ಕಾಸ್ಟು ಒಂದು 2-3 ರೂಪಾಯಿ ಬರ್ಬೋದು. ಅದು ಮಿನಿಮಮ್ 1-1.5-2 ತಿಂಗಳಿಗೆ ಸಾಕದು. ಅಷ್ಟೇ ಪ್ರಮಾಣದಲ್ಲಿ ಅಷ್ಟು ಬೇಗ ಸಿಗೋ ಅಂತ ನಾನು ನೈಟ್ರೋಜನ್ ಒದಗಿಸ್ಬೇಕು ಅಂದರೆ ಮಿನಿಮಮ್ 8-10 ಕೆಜಿ ಸಗಣಿ ಗೊಬ್ಬರ ಕೊಡಬೇಕು ಅಥವಾ ಕಾಂಪೋಸ್ಟ್ ಕೊಡಬೇಕು, ಅದರದ್ದು ಕಾಸ್ಟ್ ಎಷ್ಟು. ಹಾಗಾಗಿ ಅಷ್ಟು ಬೇಗ ಪ್ಲ್ಯಾಂಟಿಗೆ ತಲುಪಲ್ಲ ಮತ್ತು ಇಷ್ಟು ಇಳು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಾವಯವ ಪದ್ಧತಿನಲ್ಲೇ ಮಾಡಿ ತುಂಬ ಲಾಭ ಮಾಡಿರೋರು ನನಗೆ ಇಲ್ಲಿವರೆಗೂ ಬೆರಳೆಣಿಕೆ ನಾನು ನೋಡಿಲ್ಲ. ಈಗ ನಿಮ್ಮ ಜೊತೆನೇ ಒಬ್ಬರು ಬಂದಿದ್ರು ನೋಡೋದಕ್ಕೆ. ನಾನು ಸಾವಯವದಲ್ಲಿ ಮಾಡ್ತಾ ಇದ್ದೆ, ಪೇಪರು 10 ಎಕರೆ ಭಾಗದಲ್ಲಿ ತುಂಬ ಚೆನ್ನಾಗಿತ್ತು ಸರ್, ಈಗ ಸಂಪೂರ್ಣ ನಾಶ ಆಗಿದೆ ಅಂತೇಳಿ. ಏನಂದರೆ ಅದಕ್ಕೆ ಏನು ಕೊಡಬೇಕು ಅದನ್ನು ನಾವು ಕೊಡಲೇಬೇಕು ಸರ್. ಈಗ ಎರಡು ಒಟ್ಟಿಗೆ ಮಿಶ್ರಣ ಮಾಡ್ಕೊಂಡ್ರೆ ನಾವು ಸಾವಯವನೂ ಬಿಡಂಗಿಲ್ಲ, ಏನೀಗ ಆರ್ಗ್ಯಾನಿಕ್ ಇದನ್ನು ಬಿಡಂಗಿಲ್ಲ, ಆರ್ಗ್ಯಾನಿಕ್ ಮ್ಯಾಟರ್ನ ಹೆಚ್ಚಾಗಿ ನಾವು ಭೂಮಿಗೆ ಸೇರಿಸಬೇಕಾಗತ್ತೆ. ಜೊತೆಗೆ ಈ ಥರದ್ದು ಒಂದು ಸಣ್ಣ ಕೆಮಿಕಲ್, ಆ ಕೆಮಿಕಲ್ ಬಳಕೆ ಮಾಡುವಾಗಲೂ ಇರೋದ್ರಲ್ಲಿ ಬೆಟರ್ ಯಾವುದು, ಕಮ್ಮಿ ಹಾನಿ ಮಾಡೋ ಅಂಥ ಔಷಧಿಗಳು, ಕಮ್ಮಿ ಹಾನಿ ಮಾಡೋ ಅಂಥ ಗೊಬ್ಬರಗಳನ್ನು ನಾವು ಆಯ್ಕೆ ಮಾಡ್ಕೋತೀನಿ ನಾನು. ನನಗೆ ಇಲ್ಲಿವರೆಗೂ ಏನೂ ತೊಂದರೆ ಇಲ್ಲ. ನಾವು 25 ವರ್ಷದಿಂದನೂ ನಾವು ಇದೇ ಥರದ ಔಷಧಿ ಗೊಬ್ಬರಗಳನ್ನು ಬಳಕೆ ಮಾಡ್ತಾ ಇದ್ದೀವಿ. ನಮ್ಮ ಮಣ್ಣನ್ನು ತುಂಬ ಆರೋಗ್ಯವಾಗಿ ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿಸ್ತೀನಿ ಮತ್ತು ನೀರನ್ನು ಟೆಸ್ಟ್ ಮಾಡ್ತೀವಿ. ಮತ್ತು ಅದು ನಮ್ಮದು ಸರ್ಟಿಫೈಡ್ ಎಸ್ಟೇಟು, ಆರ್ಯ ಸರ್ಟಿಫೈಡ್ ಆಗಿರೋದ್ರಿಂದ ಅವರೇ ತೊಗೊಬಂದು ನಮ್ಮ ಇದನ್ನು ಪ್ರತಿಯೊಂದು ಪದಾರ್ಥನೂ ಲ್ಯಾಬಲ್ಲಿ ತಗೊಂಡೋಗಿ ಚೆಕ್ ಮಾಡ್ತಾರೆ, ಅಲ್ಲೆಲ್ಲ ಪಾಸ್ ಆಗ್ತದೆ, ಸಾಯಿಲ್ ಚೆಕ್ ಮಾಡ್ತಾರೆ, ಕೆರೆ ನೀರನ್ನು ತೊಗೊಳ್ತಾರೆ, ಪಲ್ಪರ್ ಮಾಡೋದು ಪಲ್ಪರ್ ವೇಸ್ಟ್ ತೊಗೊಂಡೋಗಿ ಚೆಕ್ ಮಾಡ್ತಾರೆ. ಯಾವುದು ನಮಗೆ ಇಲ್ಲಿವರೆಗೂ ರಿಮಾರ್ಕ್ ಬಂದಿಲ್ಲ, ಏನೂ ತೊಂದರೆ ಆಗಿಲ್ಲ. ಮತ್ತು ಮಣ್ಣನ್ನು ತುಂಬ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ನಾನು. ಯಾವ ಥರ ಕೊಡ್ತೀವಿ ಅಂದರೆ ಗ್ಲಿರ್ಸೆಡೆಯ ಸೊಪ್ಪು ಹೇರಳವಾಗಿ ಮಣ್ಣಿಗೆ ಬೀಳಂಗೆ ನೋಡ್ಕೋತೀನಿ. ಮತ್ತು ಸ್ವಲ್ಪ ಬಯಲು ಪ್ರದೇಶಕ್ಕೆ ಸ್ವಲ್ಪ ಈ ಸೆಣಬು, ಹರಳು ಗಿಡಗಳು, ಡಯಾಂಚೆ ಈ ಥರದವನ್ನ ಬೆಳೆಸಿ ಬೆಳೆಸಿ ಭೂಮಿಗೆ ಸೇರಿಸಿ ಮಣ್ಣನ್ನು ಫಲವತ್ತು ಮಾಡಬೇಕು. ಇದನ್ನೆಲ್ಲ ನಾವು ಸುಲಭವಾಗಿ ಮಾಡ್ಕೋಬೋದು. ಏನಿಲ್ಲ ಅಂದರೆ ಅಟ್ಲೀಸ್ಟ್ ಹುರುಳಿಕಾಳು ಚೆಲ್ಲಿ ಅದರದ್ದು ಸ್ವಲ್ಪ ಮೇಲೆ ಒಂದಡಿ ಬಂದ ತಕ್ಷಣ ಅದನ್ನು ಕೊಚ್ಚಿ ವೀಡಿಂಗ್ ಮೆಷಿನಲ್ಲಿ ನಾವು ಭೂಮಿಗೆ ಸೇರಿಸಿದ್ರು ದೊಡ್ಡ ಇದರ ಮಟ್ಟದಲ್ಲಿ ನಾವು ಮಣ್ಣನ್ನು ಫಲವತ್ತು ಮಾಡ್ಬೋದು. ಮತ್ತು ನಾನು ಹೇರಳವಾಗಿ ನಮ್ಮ ಹತ್ರ ಒಂದು 5 ಹಸುಗಳಿದೆ, ದನಗಳು ಸಾಕಿದ್ದೀವಿ ನಾವು, ಅದರದ್ದು ಒಂದಷ್ಟು. ಮತ್ತು ನಾನು ಪ್ರತಿ ವರ್ಷ 30-40 ಲಾರಿ ಲೋಡೋಷ್ಟು ತುಂಬ ಒಂದು 15 ವರ್ಷದಿಂದನೂ, ಆಗೆಲ್ಲ ಸ್ವಲ್ಪ ತಗೋತಿದ್ವಿ, ಒಂದು 10 ಇಯರ್ಸಿಂದ ಅದರ ಪ್ರಮಾಣ ಜಾಸ್ತಿ ಮಾಡಿ ಕಾಂಪೋಸ್ಟ್ ಮಾಡಿ ಒಂದು 50-60 ಲೋಡಷ್ಟು ನಾವು ಕಾಂಪೋಸ್ಟ್ ಮಾಡಿ ಎವ್ರಿ ಇಯರ್ ನಮ್ಮ ಮಣ್ಣಿಗೆ ಸೇರಿಸ್ತಾ ಹೋಗ್ತಿದ್ವಿ. ಹಾಗಾಗಿ ಮಣ್ಣಿನ ಗುಣಮಟ್ಟನ ನಾವು ಕಾಪಾಡ್ಕೊ ಬಂದೀವಿ. ನಿಮ್ಮ ಕ್ವಶನ್ ಏನಂದರೆ ಬರೀ ಸಾವಯವದಲ್ಲೇ ಬೆಳೀಬಹುದಾ? ಖಂಡಿತವಾಗ್ಲೂ ಬೆಳಿಬಹುದು, ಲಾಭದಾಯಕವಾಗಿ ಬೆಳೆಯೋದು ಕಷ್ಟ. ಏಲಕ್ಕಿ ಬೆಳೆಯನ್ನು ಸಾಮಾನ್ಯವಾಗಿ ಯಾವ ರೋಗ ಮತ್ತು ಕೀಟಗಳು ಬಾಧಿಸುತ್ತೆ, ಅದು ಕಾಣಿಸಿಕೊಂಡಂತಹ ಸಂದರ್ಭದಲ್ಲಿ ಹೇಗೆ ಅದನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ರಿ? ಸರಿ, ಏಲಕ್ಕಿಗೆ ಅಂತಂದರೆ ಸ್ವಲ್ಪ ಹ್ಯುಮಿಡಿಟಿ ಜಾಸ್ತಿ ಇದ್ದಾಗ ಹುಳುಗಳ ಬಾಧೆ, ಸ್ಟೆಮ್ ಬೋರರು ಅದೊಂದು ಬರುತ್ತೆ, ಅದು ಬಿಟ್ಟರೆ ಇನ್ನೇನು ಅಂಥ ದೊಡ್ಡ ವಿಶೇಷವಾದ ರೋಗಗಳೇನು ಬರಲ್ಲ. ಆ ಟೈಮಲ್ಲಿ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತೀವಿ, ಅದಕ್ಕೆ ಕ್ಲೋರೋಫರಿಪಾಸ್ ಅಥವಾ ಹಂಬ್ಲಾ ಎಲ್ಲರೂ ಬಳಸ್ತಾರೆ. ಇದೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಾನು ಏನು ಔಷಧಿಗಳನ್ನು ಬಳಸ್ತಾ ಇದ್ದೀನಿ ಅನ್ನೋದಕ್ಕೆ. ಅದೊಂದು 200-300 ರೂಪಾಯಿ ರೇಟು ಹಂಬ್ಲಾ ಅಂತ ಇಟ್ಕೊಳ್ಳೋಣ, ಅದು ಹುಳನ ಸಾಯಿಸುತ್ತೆ 300 ರೂಪಾಯಿ ಲೀಟ್ರು. ಇರೋದ್ರಲ್ಲಿ ಸ್ವಲ್ಪ ಅಪಾಯಕಾರಿ ಕೆಮಿಕಲ್ಲೇ ಅದು, ಸ್ವಲ್ಪ ರೆಸಿಡ್ಯೂ ಇರುತ್ತೆ ಅದರಲ್ಲಿ. ಏನು ನಾ ಕಾಯಿ ಮೇಲೆ ಬಿದ್ದರೆ ನಾವು ಹಾರ್ವೆಸ್ಟ್ ಮಾಡ್ತಾ ಇದ್ದಾಗ ಅದು ಮತ್ತೆ ನಮಗೆ ಅದರಲ್ಲಿ ಕ್ಯಾರಿ ಆಗುತ್ತೆ, ಅದು ಸೈಪರ್ಮೆಥಿನ್ ಇರೋದ್ರಿಂದ ಅದು ಅಲ್ಲಿ ಕ್ಯಾರಿ ಆಗುತ್ತೆ. ನಾವು ಅದನ್ನು ಅವಾಯ್ಡ್ ಮಾಡಿ ನಾವೀಗ ಬಳಸ್ತಾ ಇರೋದು ಬೇರೆ ಬೇರೆ ಅಂದರೆ ರೆಸಿಡ್ಯೂ ಬರದೇ ಇರೋಂಥ ಔಷಧಿಗಳು. ಈಗ ನಾನು ಬಳಸ್ತಾ ಇರೋದು ಸರ್ 1,500 ರೂಪಾಯಿ ಒಂದು ಲೀಟ್ರಿಗೆ. ಪರಿಣಾಮ ಏನಂದರೆ ಹುಳ ಸಾಯಿಸೋದು, ನಮ್ಮದು ಉದ್ದೇಶ ಹುಳ ಸಾಯಿಸ್ಬೇಕಷ್ಟೇ, ಬೇರೆ ಏನೂ ಅಲ್ಲ. ಆ ಹುಳ ಸಾಯಿಸೋಕ್ಕೆ ನಂಗೆ 300 ರೂಪಾಯಿ ಔಷಧಿನಲ್ಲೇ ಸಾಯಿಸ್ಬೋದು, ಅದು ಪರಿಣಾಮಕಾರಿಯಾಗಿ ಸತ್ತೋಗುತ್ತೆ. ಈಗ ನಾನು ಬಳಸ್ತೇ ಇರೋಂಥ ಔಷಧಿ 1,500 ರೂಪಾಯಿ ಒಂದು ಲೀಟ್ರಿಗೆ, ಅದರಲ್ಲೂ ಹುಳ ಸಾಯುತ್ತೆ ಬಟ್ ನಮಗೆ ರೆಸಿಡ್ಯೂ ಬರಲ್ಲ. ಆ ರೆಸಿಡ್ಯೂ ಅಂದರೆ ಈ ವಿಷದ ಅಂಶ ಕ್ರಾಪ್ನಲ್ಲಿ ಕ್ಯಾರಿ ಆಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಥರದನ್ನು ನಾವು ಕೇಳಿ ತಿಳ್ಕೊಂಡು ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದರೆ ಉತ್ತಮ ಗುಣಮಟ್ಟದ, ನೀವು ಹೇಳಿದ್ರಿ ಈಗ ಸಾವಯವ ಆರ್ಗ್ಯಾನಿಕ್ ಅಲ್ಲೇ ಬೆಳೆಯೋಕ್ಕಲ್ಲ ಬೆಳೆಯೋದು, ನಾನು ಟ್ರೈ ಮಾಡಿ ನೋಡಿದ್ದೀನಿ ಸರ್. ತುಂಬ ಕಷ್ಟ, ತುಂಬ ಖರ್ಚು ಬರುತ್ತೆ. ಕೆಲವು ತಿಳ್ಕೊಂಡಿದ್ದಾರೆ ಸಾವಯವ ಕೃಷಿ ಅಂದರೆ ತುಂಬ ಕಮ್ಮಿ ಖರ್ಚಲ್ಲಾಗತ್ತೆ ಅಂತೇಳಿ. ಆ್ಯಕ್ಚುಲ್ ಆಗಿ ಅದನ್ನು ಕರೆಕ್ಟಾಗಿ ಲಾಭದಾಯಕವಾಗಿ ಕೃಷಿ ಮಾಡಬೇಕು ಅಂದರೆ ತುಂಬ ದುಬಾರಿ. ಅದಕ್ಕೆ ಅದಕ್ಕೆ ಜಾಸ್ತಿ ಕೇಳೋದು ದುಡ್ಡನ್ನು, ರೈತರು ಸುಮ್ಮನೆ ಜಾಸ್ತಿ ಕೇಳಲ್ಲ. ಅದಕ್ಕೆ ಆರ್ಗ್ಯಾನಿಕ್ ಅಂತೇಳಿ ಕೇಳದೆ ದುಡ್ಡನ್ನು ಜಾಸ್ತಿ ಕೊಡೋಕ್ಕೆ ಯಾರೂ ರೆಡಿ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ ಕೆಲವರು ಪೆಪ್ಪರ್ ಬೆಳೆದಿದ್ದಾರೆ ಆರ್ಗ್ಯಾನಿಕ್, ಒಂದು 400 ರೂಪಾಯಿ ಇದ್ದರೆ ಸರ್ ಅವರಿಗೆ 410-420 ಕೊಡ್ತೀವಿ ಅಂತಾರೆ. ಅಟ್ಲೀಸ್ಟ್ 600 ರೂಪಾಯಿ ಒಂದು ಅರ್ಧ ಪಟ್ಟು ಸೇರಿಸ್ಕೊಟ್ರೆ ಯಾರು ಬೇಕಾದ್ರೂ ಬೆಳಿಬೋದು. ಹಾಗಾಗಿ ಯಾರು ಅದ್ರ ಕಡೆ ಆಕರ್ಷಿತರ ಆಗ್ತಾ ಇಲ್ಲ. ಬೆಳಿಬೋದು, ಲಾಭದಾಯಕವಾಗಿ ಬೆಳೆಯೋದು ಕಷ್ಟ. ಈ ಏಲಕ್ಕಿ ಗಿಡಕ್ಕೆ ಒಂದಷ್ಟು ಶತ್ರುಗಳ ಕಾಟ ಜಾಸ್ತಿ ಅಂತ ಹೇಳಿ ಸಾಮಾನ್ಯವಾಗಿ ರೈತರು ಹೇಳ್ತಾರೆ. ಅದು ಕಾಯಿ ಆದ ನಂತರ ಮಂಗಗಳು ಹಾವಳಿ ಮಾಡ್ತವೆ, ಅಳಿಲುಗಳು ಹಾವಳಿ ಮಾಡ್ತವೆ, ಮತ್ತೆ ಹಕ್ಕಿಗಳು ಸಾಕಷ್ಟು ಬಂದು ಅದರ ಸ್ಮೆಲ್ಲಿಗೆ ಮತ್ತೆ ಅಲ್ಲದರಲ್ಲಿರ್ತಕ್ಕಂಥ ಸಿಹಿ ಅಂಶಕ್ಕೆ ಹೆಚ್ಚು ಹಾನಿ ಮಾಡ್ತವೆ ಅಂತ ಹೇಳಿ, ಇವುಗಳನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ ಸರ್? ಇದು ಏನಂತಂದ್ರೆ ನಾವು ಸ್ವಲ್ಪ ರಾಜಿ ಹಾಕ್ಬೇಕಾಗತ್ತೆ. ಕೆಲವು ಎಲ್ಲ ಪೂರ್ತಿ ನನಗೆ ತಗೊಳಕ್ ಆಗಲ್ಲ. ನಾನೇನು ಅನ್ಕೋತೀನಿ, ಒಂದು 5% ನೇಚರಲ್ಲಿ ಏನಿದ್ದಾವೆ ಅದು ಹಂಚ್ಕೋಬೇಕಾಗತ್ತೆ ನಾವು. ಉದಾಹರಣೆಗೆ ನೋಡಿದಾಗ ಅಲ್ಲಲ್ಲೇ ನೀವು ನೋಡಿದ್ರಿ, ಒಂದು 4 ಸಿಪ್ಪೆಗಳು ಅಲ್ಲಲ್ಲೇ ಗಿಡದ ಬಡ್ಡೆ ಬಿದ್ದಿತ್ತು, ಅದು ಅಳಿಲು ಬಂದು ತಿನ್ನುತ್ತೆ. ಅಳಿಲು ನಂದು 3 ಟನ್ ಕಾಡುಮಮ್ಮು ತಿನ್ನೋಕ್ಕಾಗಲ್ಲ. ಅಥವಾ ಕಪ್ಪೆ ತಿನ್ನುತ್ತೆ ಅಂತಾರೆ, ಕಪ್ಪೆ ತೂತ ಮಾಡುತ್ತೆ ಅಂತಾರೆ. ಕಪ್ಪೆನೂ ಸಾಯಿಸೋಕ್ಕೆ ಔಷಧಿ ಹೊಡಿತಾರೆ ಕೆಲವರು. ನೀವು ನೋಡಿದ್ರಿ ನಮ್ಮ ತೋಟದಲ್ಲಿ ಕಪ್ಪೆಗಳು ತುಂಬ ಓಡಾಡ್ತಾ ಇತ್ತು, ಸಾಕಷ್ಟು ಕಪ್ಪೆಗಳು ಓಡಾಡ್ತಾ ಇತ್ತು. ಏನೇನು ಇರಬೇಕು ಅದು ಯಾವುದು, ನಾವು ಅಳಿಲು ಬೇಸಿಗೆನಲ್ಲಿ ಬಂದರೆ ನೀವು ತುಂಬ ಅಳಿಲುಗಳು ನೋಡ್ಬೋದು ಅದರೊಳಗಡೆ. ತಂಪಾಗಿರುತ್ತೆ ವಾತಾವರಣ ಅಂತ ಅತಿ ಹೆಚ್ಚು ಹಾವುಗಳು ಬರ್ತವೆ. ಅವಾಗವೇ ಒಂದೊಂದನ್ನು ಕಂಟ್ರೋಲ್ ಮಾಡ್ತವೆ. ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, ಏಲಕ್ಕಿ ಜಾಗದಲ್ಲಿರೋಷ್ಟು ಹಾವುಗಳಿಗೆ ನೆಲು ಇರೋಕ್ಕೆ ಸಾಧ್ಯ ಇಲ್ಲ. ನ್ಯಾಚುರಲ್ ಆಗಿ ಕಪ್ಪೆಗಳನ್ನು ನಾವು ಎಷ್ಟು ಬೇಕಷ್ಟು ಅವೇ ಕಂಟ್ರೋಲ್ ಮಾಡ್ತವೆ. ಮತ್ತು ನಮ್ಮ ತೋಟದಲ್ಲಿ ನವಿಲು ಇದೆ, ವಿಪರೀತ ಹಾವಾದಾಗ ನವಿಲು ಅದನ್ನು ತಿನ್ನುತ್ತೆ. ಈ ಕಪ್ಪೆಗಳು ಹಾನಿ ಮಾಡ್ತವೆ ಅಂತ ಅಂದರೆ ಅದನ್ನು ನಾನು ಹೆಂಗೆ ಅರ್ಥ ಮಾಡ್ಕೊಂಡಿದ್ದೀನಿ ಅಂದರೆ, ಕೆಲವು ನಮಗೆ ಬೇಡದೇ ಇರೋಂಥ ಉಪಟಳ ಕೊಡೋ ಅಂಥ ಸಣ್ಣ ಸಣ್ಣ ಹುಳಗಳನ್ನು ಕಪ್ಪೆ ತಿಂದು ನಮಗೆ ಕಂಟ್ರೋಲ್ ಮಾಡಿ ಸಹಾಯ ಮಾಡುತ್ತೆ. ಹಾಗಾಗಿ ಒಂದು ಕಡೆ ನಮಗೆ ಮೈನಸ್ ಇದ್ದರೆ ಇನ್ನೊಂದು ಕಡೆ ಪ್ಲಸ್ ಇದೆ. ಅಳಿಲು ಅಷ್ಟೇ, ನಮಗೆ ಇಂಡೈರೆಕ್ಟಾಗಿ ಎಲ್ಲ ಜೀವಿಗಳು ನಮಗೆ ಹೆಲ್ಪ್ ಮಾಡ್ತಾನೆ ಇದ್ದಾವೆ. ಸಣ್ಣ ಮಟ್ಟಿಗೆ ನಮಗೆ ಎದುರುಗಡೆ ಕಾಣ್ಬೋದು, ಅದರಿಂದ ಏನು ನಮಗೆ ಉಪಯೋಗ ಆಗ್ತಾ ಇದೆ ಅದನ್ನು ನಾವು ಸ್ವಲ್ಪ ನಾನು ಸೂಕ್ಷ್ಮವಾಗಿ ಗಮನಿಸಿ ಅದನ್ನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಅವನ್ನ ಕೊಲ್ಲ ಪ್ರಯತ್ನ ಮಾಡಲ್ಲ. ನಾವು ಕೆಲವು ಇನ್ಸೆಕ್ಟಿಸೈಡ್ ಮಾಡುವಾಗ ಕೆಲವು ಸಾಯ್ಬೋದು, ಇಲ್ಲ ಅಂತಲ್ಲ, ಬಟ್ ಅವನ್ನೇ ಟಾರ್ಗೆಟ್ ಮಾಡ್ಕೊಂಡು ಅಳಿಲು ಸಾಯಿಸ್ಬೇಕು ಮತ್ತೆ ವಿಷ ಇಡಬೇಕು ಅದ್ರ ಬಡ್ಡೆ ಮತ್ತೆ ಕಪ್ಪೆನೇ ಸಾಯಿಸ್ಬೇಕು ಆ ಥರ ಟಾರ್ಗೆಟ್ ಮಾಡಿ ನಾವು ಕಪ್ಪೆ ಅಳಿಲು ಈ ಹಾವನ್ನು ನಾವು ಸಾಯಿಸೋ ಪ್ರಯತ್ನ ಮಾಡ್ತಿಲ್ಲ. ಅವನ್ನ ಆಕ್ಚುಯಲ್ ಆಗಿ ನಾವು ಅದನ್ನ ಸಂರಕ್ಷಣೆ ಮಾಡ್ತಾ ಇದೀವಿ ಅಂತಾನೆ ಹೇಳ್ಬೋದು. ನಾವು ಅದನ್ನ ಸಾಯ್ದಂಗೆ ನೋಡ್ಕೊತಾ ಇದೀವಿ ಅಂತ ಹೇಳ್ಬೋದು. ವಿಪರೀತ ನೆಲಕ್ಕೆಲ್ಲ ಸ್ಪ್ರೇ ಮಾಡಲ್ಲ, ಮಿಸ್ಟ್ ತರ ಬರೀ ಗಿಡಕ್ಕೆ ಹೋಗೋ ತರ ಹೈ ಪ್ರೆಷರ್ ಇದರದ್ದು ಪಂಪ್ಗಳನ್ನೆಲ್ಲ ಯೂಸ್ ಮಾಡಿ ಆ ತರ ಸ್ಪ್ರೇಗಳನ್ನ ಬಳಸ್ತಾ ಇದೀವಿ. ಮತ್ತೆ ಇದ್ರ ನೀವು ನೋಡಿದ್ರಿ ಜೇನುಹುಳುಗಳು ಮುಖ್ಯ ಪಾತ್ರ ವಹಿಸ್ಬೇಕಾಗತ್ತೆ ಇದರಲ್ಲಿ. ನಾವು ವಿಪರೀತ ಸ್ಪ್ರೇಗಳನ್ನು ಮಾಡಿದ್ರೆ, ಅಪಾಯಕಾರಿ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಜೇನುಹುಳುಗಳು ಬರೋದು ಕಡಿಮೆ ಆಗುತ್ತೆ, ಕ್ರಾಪು ಕಡಿಮೆ ಆಗುತ್ತೆ. ಆಗ ನಮ್ಮ ತೋಟದಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗಿದೆ ಅಂದರೆ ಜೇನುಹುಳುಗಳು ಯಥೇಚ್ಛವಾಗಿದ್ದಾವೆ. ನಾವು ಜೇನುಹುಳನ್ನು ಸಾಕಿದ್ದೀವಿ, ಒಂದು 20-25 ಪೆಟ್ಟಿಗೆ ಜೇನನ್ನು ಇಟ್ಕೊಂಡಿದ್ದೀವಿ, ಮತ್ತು ಹೊರಗಡೆಯಿಂದನೂ ಬರ್ತವೆ ಜೇನು. ಹಾಗಾಗಿ ನಾವು ಅವನ್ನೆಲ್ಲ ನಾವು ಅದ್ರ ಜೊತೆಲೇ ಇಟ್ಕೊಂಡೇ ನಾವು ಕೃಷಿ ಮಾಡಬೇಕಾಗತ್ತೆ ಸರ್. ಮಂಕೆಗಳು ಬರುತ್ತೆ, ಇಲ್ಲ ಅಲ್ಲೊಂದು ಇಲ್ಲೊಂದು ಸಿಗೀತೆ, ಇಲ್ಲ ಅಂತ ಹೇಳ್ದೆ. ನಂದು 3,500 ಗಿಡನೂ ಏನು ಹಾಳು ಮಾಡಲ್ಲ. ಮತ್ತು ಅದನ್ನ ಒಂದು ಸ್ವಲ್ಪ ನಾವು ಎಚ್ಚರಿಕೆಗೆ ನಾವು ನೋಡ್ಕೋಬೇಕಾಗತ್ತೆ. ಯಾರನ್ನಾರು ಒಬ್ಬನಲ್ಲಿ ಪಾರ ಬಿಟ್ಟು, ಅದಕ್ಕಾಗೆ ನಾನು ಹೇಳಿದ್ದು ಸಣ್ಣ ಪ್ರಮಾಣದಲ್ಲಿ ಹಾಕಿದಾಗ ವರ್ಕೌಟ್ ಆಗಲ್ಲ. ನಾವೇನು ಮಾಡ್ತೀವಿ, ಒಬ್ಬನಿಗೆ ಪಾರಕ್ಕೆ ಬಿಟ್ಬಿಡ್ತೀವಿ ಅಲ್ಲಿ, ಆಗ ಒಂದು 4 ಸರಿ ಓಡಿಸಿದ್ರೆ ಮತ್ತೆ ಬರಲ್ಲ ಅವು. ಹಾಗಾಗಿ ಪ್ರಾಣಿಗಳಿಂದ ನನಗೆ ವಿಪರೀತ ತೊಂದರೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಮತ್ತೆ ಆನೆ ನೀವು ನೋಡಿದ್ರಿ ಅಲ್ಲಿ ಆನೆನ ಹೆಜ್ಜೆಗಳನ್ನು, ನಮ್ಮ ತೋಟಕ್ಕೆ ಆನೆ ಬರೋಷ್ಟು ಬೇರೆ ಇಲ್ಲಿ ಯಾವುದಕ್ಕೂ ಬಂದಿಲ್ಲ ಅನ್ಕೋತೀನಿ, ಅಥವಾ ಹೆಚ್ಚು ಬಂದಿರೋ ತೋಟಕ್ಕೆ ಬಂದಷ್ಟೇ ನನಗೂ ಬಂದಿದೆ. ಹಾನಿ ತುಂಬ ಕಡಿಮೆ ಸರ್, ಏನು ಹಾನಿ ಮಾಡಿಲ್ಲ. ಅದು ಎಲ್ಲ ಹಲಸಿನಕಾಯಿನ ಬೀಳಿಸ್ತಾರೆ ಎಲ್ಲರೂ, ಹಲಸಿನಕಾಯಿನ ಬೀಳಿಸಿ ಆನೆ ಬರುತ್ತೆ ಅಂತ. ಆನೆ ಬಂದೇ ಬರುತ್ತೆ, ಆ ಮರದಲ್ಲಿ ಹಲಸಿನಕಾಯಿ ಇಲ್ಲ ಅಂತ ಅಂದರೆ ಅದಕ್ಕೆ ಕೋಪ ಬರುತ್ತೆ. ಈ ಹಲಸಿನಕಾಯಿ ನನ್ನ ಫುಡ್ಡನ್ನ ಹಾಳು ಮಾಡಿದ್ದೇನೆ ಅಂತ ಕೋಪಕ್ಕೆ ನಮ್ಮ ಆಹಾರನು ನಮ್ಮ ಫುಡ್ಡನ್ನು ಹಾಳು ಮಾಡೋಗುತ್ತೆ. ಈ ಕಾಫಿ ಇರ್ಬೋದು, ಮೆಣಸಿರ್ಬೋದು, ಏಲಕ್ಕಿ ಇರ್ಬೋದು, ಎಲ್ಲ ಪುಡಿ ಪುಡಿ ಮಾಡಕ್ಕೆ ಹೋಗುತ್ತೆ. ಬಟ್ ನಮಗೆ ಸಾಕಷ್ಟು ಆನೆಗಳು ಬಂದರು. ನನಗೆ ಆಶ್ಚರ್ಯ ಅಂದರೆ ಸರ್, ನಮ್ಮ ತೋಟದಲ್ಲಿ ಈಗಲೂ ತೆಗೆದ್ರೆ 2 ಲಾರಿ ಲೋಡ್ ಹಲಸಿನಕಾಯಿ ಇರ್ಬೋದು, ನಾವು ಅದನ್ನು ಹಾನಿ ಮಾಡಿಲ್ಲ, ಅದು ನಾಶ ಮಾಡಿಲ್ಲ. ಮತ್ತು ಬ್ಯಾರ್ಲ್ಗಳಿದ್ದರೆ ಅದರಲ್ಲಿ ಬ್ಯಾರ್ಲ್ ನೀರು ತುಂಬಿಸಿಟ್ಟಿರ್ತೀವಿ, ಅದಕ್ಕೆ ಏನು ಬೇಕೋ ಅದು ಅನುಕೂಲ ಮಾಡಿಕೊಡ್ತೀವಿ ನಾವು. ಆ್ಯಕ್ಚುಲಾಗಿ ಈ ಸರಿ ಇನ್ನೊಂದು ಯೋಜನೆ ಏನು ಮಾಡಿದ್ದೀನಿ ಅಂತಂದರೆ, ನಾನು ನಮ್ಮ ಕೆಳಗಡೆ ಅಡಕೆ ಭಾಗದಲ್ಲಿ ಸುತ್ತ ಬಿದಿರುಗಳನ್ನು ತರಿಸಿಟ್ಟಿದ್ದೀನಿ. ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಬಿದಿರುಗಳು ಬುಟ್ಟಿ ತಂದಿದ್ದೀನಿ 100. ಅದಕ್ಕೆ ಆಹಾರ ಅಂತಲೇ ನಾನು ತಂದಿರೋದು. ಅದು ಅದು ತಿನ್ಕೊಂಡ್ರೆ ಅದು ಬಂದಾಗ ಅದಕ್ಕೆ ಆಹಾರ ಸಿಕ್ಕಿರೋ ಅದಕ್ಕೆ ಕೋಪ ಬರೋಲ್ಲ, ಸೌಮ್ಯವಾಗಿ ಅದು ತಿನ್ಕೊಂಡು ದೊಡ್ಡ ಶರೀರ ಆಗಿರೋದ್ರಿಂದ ಏನೋ ನಡೆಯುವಾಗ ಹೋಗುವಾಗ ಒಂದಷ್ಟು 1% ಹೋಗುತ್ತೆ, ಅದನ್ನು ನಾವು ಒಪ್ಕೋಬೇಕಾಗತ್ತೆ. ಅದಕ್ಕೆ ನನಗೇನು ಇಲ್ಲಿವರೆಗೂ ತೊಂದರೆ ಆಗಿಲ್ಲ ಸರ್, ದೊಡ್ಡ ಪ್ರಮಾಣದ ಹಾನಿ ಆಗಿಲ್ಲ ಇಲ್ಲಿವರೆಗೂ. ಏಲಕ್ಕಿ ಎಷ್ಟು ಸೂಕ್ಷ್ಮ ಅಂತ ನಿಮಗೆ ಗೊತ್ತು, ಅದರೊಳಗಡೆ ಅಡ್ಡಾಡಿದ್ದಾವೆ. ಇವತ್ತಿನವರೆಗೂ ನನಗೆ 1,500 ಗಿಡದಲ್ಲಿ 10 ಗಿಡ ಹೋಗಿರ್ಬೋದು. ಹಾಗಾಗಿ ಅದನ್ನೆಲ್ಲ ನಾವು ಆ ಥರ ಅರ್ಥ ಮಾಡ್ಕೊಂಡು ಅವುಗಳ ಜೊತೆ ಅರ್ಥ ಮಾಡ್ಕೊಂಡು ಬದುಕಿದಾಗ ನಮಗೇನು ಅಷ್ಟೊಂದು ದೊಡ್ಡ ತೊಂದರೆ ಆಗಲ್ಲ. ಒಳ್ಳೆಯದು ಧರ್ಮರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಏಲಕ್ಕಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆಯಲ್ಲಿನ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೃಷಿಕರೊಂದಿಗೆ ತಾವು ಹಂಚಿಕೊಂಡ್ರಿ. ನಿಮ್ಮೆಲ್ಲ ಅನುಭವಗಳನ್ನು ಕೂಡ ಸಂಪೂರ್ಣವಾಗಿ ನಮ್ಮ ಕೃಷಿಕರಿಗೆ ತಾವು ಹೇಳಿದ್ರಿ. ನಮ್ಮ ಕೃಷಿಕರು ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟ ಹಾಗೆ, ಕಾಫಿ ಬೆಳೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಮೆಣಸಿನ ಬೆಳೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹೇಗೆ ತಮ್ಮ ತಾಕನ್ನು ಅವರು ನೋಡುವಂಥದ್ದು, ವಿಳಾಸವನ್ನು ನೀಡಿ ಅದರ ಜೊತೆಗೆ ನಿಮ್ಮ ಸಂಪರ್ಕವನ್ನು ಹೇಗೆ ಮಾಡುವಂಥದ್ದು, ಸಂಪರ್ಕ ಸಂಖ್ಯೆ ಇದ್ದರೆ ಅದನ್ನು ಕೂಡ ನೀಡಬೇಕು. 9448156453 9448156453 9448156453 9448156453 ಏನಾದ್ರು ಪ್ರಶ್ನೆಗಳಿದ್ದರೆ ಇದನ್ನು ಕೇಳಿದ್ಮೇಲೆ ನೀವು ಸಂಜೆ ನನಗೆ 7-7:30 ಇದ್ದ ಈ ಟೈಮಲ್ಲಿ ನನಗೆ ಕಾಲ್ ಮಾಡಿದ್ರೆ ನಾನು ಅದಕ್ಕೆ ನನಗೆ ಗೊತ್ತಿರೋ ಅಂಥದ್ದನ್ನು ಉತ್ತರ ನಾನು ಕೊಡ್ಬೋದು. ನಮಸ್ಕಾರ. ಒಳ್ಳೆಯದು ಧರ್ಮರಾಜ್ ಅವರೇ, ತಮ್ಮ ಕೃಷಿಯಲ್ಲಿನ ಸಮಗ್ರವಾದಂಥ ಅನುಭವವನ್ನು ಇವತ್ತು ನಮ್ಮೆಲ್ಲ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಏಲಕ್ಕಿ ಕೃಷಿಯಲ್ಲಿ ವೈಜ್ಞಾನಿಕ ಪದ್ಧತಿಗಳ ಅಳವಡಿಕೆಯಲ್ಲಿನ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಪ್ರಗತಿಪರ ಕೃಷಿಕ HS ಧರ್ಮರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-225-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಕಿಸಾನ್ ವಾಣಿ ಪ್ರಸಾರವಾಯಿತು. ಮತ್ತೊಮ್ಮೆ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆಕಾಶವಾಣಿ ಹಾಸನ FM. ಕರ್ನಾಟಕವನ್ನು COVID-19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ COVID-19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ COVID-19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು COVID-19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.